ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ತಗುಲುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ, ಈ ವಿಷಯವಾಗಿ ಪಶುವೈದ್ಯಕೀಯ ತಜ್ಞರಾದ ಡಾಕ್ಟರ್ ಕೆವಿ ಹಲಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಹಲಗಪ್ಪ ಅವರೇ. ನಮಸ್ಕಾರ. ನಾವು ಈ ಕುರಿ ಮತ್ತು ಮೇಕೆಗಳನ್ನು ಸಾಮಾನ್ಯವಾಗಿ ಸಾಕ್ತಾ ಇರ್ತೇವೆ. ಇವುಗಳನ್ನು ಸಾಕಾಣಿಕೆ ಮಾಡುವಾಗ ಹಲವಾರು ರೋಗಗಳನ್ನು ನಾವು ಕಾಣಬಹುದು. ತಾವು ತಜ್ಞರು ಹೇಳ್ತಾ ಇರ್ತೀರ, ಈ ಕುರಿ ಸಿಡುಬು, ನೀಲಿ ನಾಲಿಗೆ ರೋಗ ಮತ್ತು PPR ರೋಗ, ಇವು ಹೆಚ್ಚಾಗಿ ಬಾರಿಸುವಂಥ ಒಂದು ರೋಗಗಳು ಅಂತ. ಹೌದು. ಈ ರೋಗಗಳ ಒಂದು ನಿಯಂತ್ರಣ ಕ್ರಮಗಳ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಖಂಡಿತ. ಮೊದಲಿಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರ? ಸರಿ, ನಮಗೆ ಗೊತ್ತಿರೋ ಹಾಗೆ ಪಶುಸಂಗೋಪನಾ ಚಟುವಟಿಕೆಗಳಲ್ಲಿ ಹೈನುಗಾರಿಕೆ ಹೊರತುಪಡಿಸಿದರೆ ಎರಡನೇ ಪ್ರಮುಖವಾದಂಥ ಇದು ಅಂದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ. ಈಗ ಕರ್ನಾಟಕ ರಾಜ್ಯದಲ್ಲೇ ನಾವು ತೆಗೆದುಕೊಂಡ್ರೆ ಸುಮಾರು 1,43,00,000 ಕುರಿ ಮತ್ತು ಮೇಕೆಗಳಿವೆ. ಅದರಲ್ಲಿ 96,00,000 ಕುರಿಗಳಿದ್ದರೆ 48,00,000 ಮೇಕೆಗಳಿವೆ. ಇಡೀ ಭಾರತ ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯ ಕೂಡ ಇದು ಒಂದು ಪ್ರಮುಖವಾದಂಥ ಕುರಿ ಸಾಕಾಣಿಕೆಯನ್ನು ಅವಲಂಬಿಸಿರ್ತಕ್ಕಂಥ ರಾಜ್ಯ ಆಗಿದೆ. ವಿಶೇಷವಾಗಿ ಕರ್ನಾಟಕದಲ್ಲೇ ತುಮಕೂರು, ಬೆಳಗಾವಿ, ಕೋಲಾರ, ಚಿತ್ರದುರ್ಗ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಕುರಿ ಸಾಕಾಣಿಕೆಯನ್ನು ಒಂದು ಮುಖ್ಯ ಕಸುಬಾಗಿ ಸ್ವೀಕರಿಸತಕ್ಕಂಥ ಕುಟುಂಬಗಳಿವೆ. ಇದರಲ್ಲಿ ನಮ್ಮ ಮೊದಲನೇ ಸ್ಥಾನ ಇರತಕ್ಕಂಥದ್ದು ತುಮಕೂರು ಜಿಲ್ಲೆ. ಅಲ್ಲಿ ಸುಮಾರು 1,61,000 ಕುರಿಗಳನ್ನು ತುಮಕೂರು ಜಿಲ್ಲೆ ಹೊಂದಿದೆ. ಅದನ್ನು ಹೊರತುಪಡಿಸಿದರೆ ಎರಡನೇ ಪ್ರಮುಖ ಜಿಲ್ಲೆ ಅಂತಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ, ಎಲ್ಲಿ 9,40,000 ಈ ಕುರಿಗಳಿವೆ. ಅದಿರ್ತಕ್ಕ ಕುರಿ ಮತ್ತು ಮೇಕೆ ಇರ್ತಕ್ಕಂಥದ್ದು ಸರ್. ಇನ್ನು ಇದು ಒಂದು ರೀತಿಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಡವರ ಬಂಧು ಅಂತಲೇ ಹೇಳ್ಬೋದು. ಈ ಕುರಿ ಸಂಗೋಪನೆಯನ್ನು ಮಾಡ್ತಕ್ಕಂಥ ರೈತರು, ಅದು ಕುರಿ ಸಾಕಾಣಿಕೆ ದಾರಿ ಯಾರಿದ್ದಾರೆ, ಅವರು ಒಂದು ಶೂನ್ಯ ಬಂಡವಾಳದಲ್ಲಿ, ಅಂದರೆ ಹೆಚ್ಚಿನ ಯಾವುದೇ ಅವರು ಬಂಡವಾಳವನ್ನು ಹೂಡದೇನೆ ಕೇವಲ ಅದನ್ನು ಮೇಯಿಸೋ ಪದ್ಧತಿ ಮುಖಾಂತರ, ವಲಸೆ ಕುರಿಗಳನ್ನು ನಿರ್ವಹಣೆ ಮಾಡೋದ್ರ ಮುಖಾಂತರ ಬಯಲು ಪ್ರದೇಶದಲ್ಲಿ ಮತ್ತು ಹುಲ್ಗಾವಲಿನಲ್ಲಿ ಮೇಯಿಸಿಕೊಂಡು ಇದು ಮಾಡ್ಬೋದು. ಹಾಗಾಗಿ ಖರ್ಚು ಕಡಿಮೆ, ಇದು ಆದಾಯ ಇರ್ತದೆ. ಹಾಗಾಗಿ ಇದು ಒಂದು ರೀತಿ ನಡೆದಾಡುವ ಬ್ಯಾಂಕ್ ಅಂತಲೇ ನಾವು ಕರಿಬಹುದು ಸರ್. ಕುರಿ ಮತ್ತು ಮೇಕೆ ಉದ್ಯಮ ಏನಿದೆ ಇದು ನಡೆದಾಡುವ ಬ್ಯಾಂಕ್. ಒಂದು ರೀತಿ ATMನಲ್ಲಿ ನಾವು ಹೇಗೆ ಹಣ ಬ್ಯಾಂಕ್ ಅಕೌಂಟಲ್ಲಿ ಇದ್ರೆ ಡ್ರಾ ಮಾಡ್ತೇವೆ, ಹಾಗೆ ಈ ಕುರಿ ಮತ್ತು ಮೇಕೆ ಸಾಕಣೆಯನ್ನು ಮಾಡಿರ್ತಕ್ಕಂಥವ್ರು ಯಾವ ತುರ್ತು ಸಂದರ್ಭದಲ್ಲಿ ಹಣಕಾಸಿನ ಸೌಲಭ್ಯಕ್ಕಾಗಿ ಅದನ್ನು ಮುಖಾಂತರ ಮಾರಿಬಿಟ್ಟು ಹಣ ಪಡೀಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಒಂದು ಉತ್ತಮವಾದಂಥ ಕಸುಬಾಗಿ ಇದು ರೈತರಿಗೆ ವರದಾನವಾಗಿ ವರದಾನ ಅಂತಲೇ ಹೇಳ್ಬೋದು. ಖಂಡಿತ. ಈ ಒಂದು ಕುರಿ ಸಿಡುಬು ಈ ಕುರಿಗಳಿಗೆ ಬರುವಂತಹ ಮುಖ್ಯವಾದ ರೋಗ ಅಂತ ನಾವು ಕೇಳಿದೀವಿ. ಹೌದು. ಮೊದಲಿಗೆ ಕುರಿ ಸಿಡುಬು ರೋಗದ ಒಂದು ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಕುರಿ ಸಿಡುಬನ್ನ ನಾವು ಕುರಿ ಮೈಲಿ ಅಂತಲೂ ಹೇಳ್ತೀವಿ, ಅಮ್ಮ ಅಂತಲೂ ಹೇಳ್ತೇವೆ. ಇದು ಮನುಷ್ಯರಲ್ಲಿ ಹೇಗೆ ಸಿಡುಬು ರೋಗ ಇದೆಯೋ ಅದೇ ತರದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದು ಪಾಕ್ಸ್ ವಿರಡೆ ಅಂತೇಳಿ ಒಂದು ವೈರಾಣುನಿಂದ ಬರ್ತಕ್ಕಂಥ ಕಾಯಿಲೆ. ಇದು ಹರಡ್ತಕ್ಕಂಥ ರೀತಿ ಅಂತಂದ್ರೆ ಆಹಾರ, ನೀರು, ಗಾಳಿ ಮುಖಾಂತರ ಹರಡ್ತಕ್ಕಂಥದ್ದು. ಹಾಗೆ ಇದರಲ್ಲಿ ಬಹಳ ತೀವ್ರವಾದಂತಹ ಪರಿಣಾಮವನ್ನು ಉಂಟು ಮಾಡ್ತದೆ. ಕುರಿ ಮರಿಗಳಲ್ಲಿ ಇದರ ತೀವ್ರತೆ ಜಾಸ್ತಿ, ಚಿಕ್ಕ ಮರಿಗಳಲ್ಲಿ. ಖಂಡಿತ, ಸಣ್ಣ ಮರಿಗಳಲ್ಲಿ ಇದರ ಒಂದು ತೀವ್ರತೆ ಹೆಚ್ಚಾಗಿರುತ್ತೆ. ಹೌದು ಹೌದು ಸರ್. ಅಂದ್ರೆ ಈ ಕುರಿ ಸಿಡುಬು ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತ? ಲಕ್ಷಣಗಳು ಅಂದ್ರೆ ಇದರಲ್ಲಿ ಒಂದು ಅತಿಯಾದ ಜ್ವರ ಇರ್ತದೆ, ಸುಮಾರು 105-107 ಡಿಗ್ರಿ ಫ್ಯಾರನ್ಹೈಟ್ ಅಂತ ಹೇಳ್ತೀವಿ. ಹಾಗೆ ಮೂಗಿನಿಂದ ಸಿಂಬಳ ಸೋರ್ತಕ್ಕಂಥದ್ದು, ಕಣ್ಣಿಂದ ನೀರು ಬರ್ತಕ್ಕಂಥದ್ದು, ಬಾಯಿಂದ ಜೊಲ್ಲು ಸುರಿತಕ್ಕಂಥದ್ದು, ನಂತರ ತುಪ್ಪುಟ ಇಲ್ಲದಂತ ಜಾಗ ಏನಿದೆ, ಉದಾಹರಣೆಗೆ ಬಾಲದ ಬುಡ ಇರಬಹುದು, ಪಕ್ಕೆ ಇರಬಹುದು, ತೊಡೆ ಒಳಭಾಗ ಇರಬಹುದು, ಹಾಗೆ ಹೊಟ್ಟೆಯ ಮೇಲ್ಭಾಗ, ನಂತರ ಬಾಯಿ, ತುಟಿ, ಮೂಗಿನ ಮೇಲೆ ಇಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗ್ತದೆ. ಪಾಕ್ಸ್ ಅಂತಂದ್ರೆ ಮೈಲಿ ಅಂತಂದ್ರೆ ಮೈಲಿ ಲಕ್ಷಣಗಳು ಕಾಣ್ತಕ್ಕಂಥದ್ದು. ಅದು ನಂತರ ಸೋಂಕಾಗಿ ಹುಣ್ಣಾಗಿ ಮಾರ್ಪಾಡೋದ್ರಿಂದ ಇದು ತೀವ್ರವಾದಂತಹ ಬಾಧೆಯನ್ನ ಉಂಟು ಮಾಡ್ತದೆ. ಹಾಗೆ ಶ್ವಾಸಕೋಶದಲ್ಲಿ ಮತ್ತು ಪುಪ್ಪುಸದಲ್ಲಿ ಗುಳ್ಳೆಗಳು ಉಂಟಾದಂತಹ ಸಂದರ್ಭದಲ್ಲಿ ಕೆಮ್ಮು ಕಳಿಸ್ಕೊಳ್ತಕ್ಕದ್ದು, ನ್ಯೂಮೋನಿಯಾ ಅಂತಲೂ ನಾವು ಹೇಳ್ತೀವಿ ಇದೆಲ್ಲದು. ಇನ್ನು ಈ ರೋಗದಿಂದ ಸುಮಾರು 30-50% ಕುರಿಗಳು ಸಾಯ್ತವೆ ಸರ್. ಗಬ್ಬದ ಕುರಿಗಳು ಇದ್ದು ಅಂತಂದ್ರೆ ಅವು ಕಂದು ಹಾಕ್ತದೆ, ಮರಿನ ಈಯಲಿಕ್ಕೆ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ಈ ಕುರಿ ಸಿಡುಬಿಗೆ ನಾವು ಏನು ಚಿಕಿತ್ಸೆಯನ್ನು ಮಾಡಿಸ್ಬೇಕಾಗತ್ತೆ? ಸರ್, ಚಿಕಿತ್ಸೆ ಅಂತಂದ್ರೆ ಪ್ರಮುಖವಾಗಿ ಇದಕ್ಕೆ ಮುಂಜಾಗ್ರತೆಯಾಗಿ ಲಸಿಕೆ ಹಾಕ್ತಕ್ಕಂಥದ್ದನ್ನೇ ವಿಧಾನ. ಇದನ್ನು ಬೇಸಿಗೆ ಸಂದರ್ಭದಲ್ಲಿ ಹಾಕ್ತೀವಿ. ಇನ್ನು ರೋಗಗ್ರಸ್ತ ಕುರಿಗಳು ಯಾವ್ದಾದ್ರು ಒಂದು ಮಂದಿನಲ್ಲಿದೆ ಅಂದರೆ, ಒಂದು 500 ಕುರಿ 1,000 ಕುರಿ ನಮ್ಮ ಮಂದಿನಲ್ಲಿ ಈ ಥರ ಲಕ್ಷಣ ಕಂಡಿರ್ತಕ್ಕಂಥ 2, 5, 10 ಕುರಿಗಳು ಕಂಡು ಅಂದರೆ, ಆ ಥರ ರೋಗಗ್ರಸ್ತ ಕುರಿಗಳನ್ನು ಮಂದೆಯಿಂದ ಬೇರ್ಪಡಿಸಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉಳಿದ ಕುರಿಗಳಿಗೆ ಈ ರೋಗ ತಗಲ್ದೇನೆ ಬೇಗ ತಗಲ್ದೆ ಹಾಗೆ ಮುಂಜಾಗ್ರತೆ ವಿಧಾನಕ್ಕೆ ಅವುಗಳನ್ನು ರೋಗಗ್ರಸ್ತ ಕುರಿಗಳನ್ನು ಮಂದೆಯಿಂದ ಬೇರ್ಪಡಿಸಿ ತಕ್ಷಣ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ದೊರಕಿಸಿಕೊಡ್ಲಿಕ್ಕೆ ಅವರು ಕ್ರಮ ಕೈಗೊಳ್ಬೇಕಾಗ್ತದೆ. ಇನ್ನು ಈ ಮೇಕೆಗಳಿಗೂ ಕೂಡ ಈ ಸಿಡುಬು ಬರುತ್ತೆ ಅಂತ ನಾವು ಕೇಳಿದ್ವಿ. ಹೌದು, ಈ ಆಡಿನ ಸಿಡುಬು ಅಂತ. ಹೌದು, ಇದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ ಸರ್? ಆಡು ಸಿಡುಬು ಅಥವಾ ಮೇಕೆ ಮೈಲಿ ಏನು ಹೇಳ್ತೀವಿ ಇದನ್ನು ಕೂಡ ಅಮ್ಮ ಅಂತ ಹೇಳ್ತೇವೆ. ಇದು ಅದೇ ವೈರಾಣಿಂದ, ಈಗೇನು ಕುರಿನಲ್ಲಿ ಕಂಡು ಬರ್ತಕ್ಕಂಥ ಪಾಕ್ಸ್ವಿರ್ಡೆ ವೈರಾಣಿಂದ ಬರ್ತಕ್ಕಂಥ ಹೇಳಿದೆ, ಅದೇ ಇದರಿಂದ ಬರ್ತದೆ. ಇಲ್ಲಿ ಎಲ್ಲ ವಯೋಮಾನದ ಒಂದು ಆಡುಗಳಲ್ಲಿ ಕಂಡುಬರ್ತದೆ. ಈಗ ನಾವು ಕುರಿಗಳಿಗೆ ಹೋಲಿಸಿದಾಗ ಆಡುಗಳು ಒಂದು ರೀತಿಯ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಇವುಗಳಲ್ಲಿ ರೋಗ ಬರ್ತಕ್ಕಂಥ ಇದು ತೀವ್ರತೆ ಕಡಿಮೆ ಇದೆ ಸರ್. ಇನ್ನು ಹಾಲು ಉಣಿಸ್ತಕ್ಕಂಥ ಆಡುಗಳು ಮತ್ತು ಗಂಡು ಮರಿಗಳಲ್ಲಿ ಸ್ವಲ್ಪ ರೋಗದ ಪ್ರಮಾಣ ಜಾಸ್ತಿ ಇದೆ. ಕುರಿಗಳಿಗೆ ಹೋಲಿಸಿದ್ರೆ ನನಗಾಗಲೇ ಹೇಳಿದಾಗೆ ಮರಣ ಪ್ರಮಾಣ ಕೂಡ ಕಡಿಮೆ ಇದೆ. ಅದರಲ್ಲಿ ಕುರಿನಲ್ಲಿ ಸುಮಾರು 30-50% ಮರಣ ಸಂಭವಿಸಿದೆ, ಅಂದರೆ ರೋಗ ಬಂದಿರತಕ್ಕಂಥ ಕುರಿಗಳಲ್ಲಿ. ಇದರಲ್ಲಿ ಕೇವಲ 5-20% ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ತಿಳಿಯದ ವಿಷಯವಿಲ್ಲ ಅಂತ, ಮುಟ್ಟದ ವಿಷಯ. ಸೊ ಆ ರೀತಿಯಲ್ಲಿ ಇವುಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರತಕ್ಕಂಥದ್ದೇ ಪ್ರಮುಖ ಕಾರಣ. ಅಂದ್ರೆ ಈ ಮೇಕೆ ಸಿಡುಬಿನ ಲಕ್ಷಣಗಳು ಹೇಗಿರ್ತವೆ ಅಂತೀರಿ ಸರ್? ಲಕ್ಷಣಗಳು ಕುರಿ ಇದಕ್ಕೂ ಇದಕ್ಕೂ ಹೆಚ್ಚಿನ ಏನೋ ಒಂದು ವ್ಯತ್ಯಾಸ ಇಲ್ಲ. ಆದರೆ ಇರ್ತಕ್ಕಂಥದ್ದು ಇದೆ, ಜ್ವರ ಇರ್ತಕ್ಕಂಥದ್ದು, ಸಿಂಬಳ ಸೋರ್ತಕ್ಕಂಥದ್ದು, ನಂತರ ಗುಳ್ಳೆಗಳಾಗಿರ್ತಕ್ಕಂಥದ್ದು, ಹಾಗೆ ಮತ್ತೆ ಹುಣ್ಣಾಗಿ ಮಾರ್ಪಾಡಾಗ್ತಕ್ಕಂಥದ್ದು, ಮತ್ತೆ ಕೆಮ್ಮು, ಇವೆಲ್ಲವೂ ಅದೇ ತರದಲ್ಲಿ ಲಕ್ಷಣಗಳು ಸಾಧಾರಣ ತೀವ್ರ. ಈ ಒಂದು ಈ ಮೇಕೆ ಅಥವಾ ಈ ಆಡಿನ ಸಿಡುಬಿಗೆ ಚಿಕಿತ್ಸೆ ಏನು ಅಂತೀರಿ ಸರ್? ಚಿಕಿತ್ಸೆ ಬಂದ್ಬಿಟ್ಟು ಎಲ್ಲ ಆ ಒಂದು ಮಂದೆಯಿಂದ ಬೇರ್ಪಡಿಸ್ತಕ್ಕಂಥದ್ದು ರೋಗಗ್ರಸ್ತ ಆಡುಗಳನ್ನು, ಹಾಗೆ ಔಷಧೋಪಚಾರನ್ನು ಪಶುವೈದ್ಯದಿಂದ ದೊರಕಿಸ್ತಕ್ಕಂಥದ್ದು, ಮತ್ತು ಇದಕ್ಕೂ ಕೂಡ ಲಸಿಕೆ ಇರೋದ್ರಿಂದ ಲಸಿಕೆಯನ್ನು ಮುಂಜಾಗ್ರತೆ ಕ್ರಮವಾಗಿ ಬೇಸಿಗೆ ಕಾಲದಲ್ಲಿ ಹಾಕಲಿಕ್ಕೆ ಇದು ಮಾಡಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೈರ್ಮಲ್ಯತೆ. ಈ ಏನು ರೊಪ್ಪ ಇರ್ತದೆ ಕುರಿ ಮತ್ತು ಮೇಕೆಗಳನ್ನು ಸಾಕಿರ್ತಕ್ಕಂಥದ್ದು ಕಟ್ಟುವಂಥ ಪ್ರದೇಶ ಹಟ್ಟಿ ಅಂತ ಹೇಳ್ತೀವಿ, ಆ ಒಂದು ಕೊಟ್ಟಿಗೆಯನ್ನು ಅವರು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನೀರು ನಿಲ್ಲಕ್ಕೆ ಅವಕಾಶ ಇರಬಾರ್ದು. ಅಲ್ಲಿ ಕೆಳಗಡೆ ಸಗಣಿ ಅದ್ರದ್ದು ಏನು ಹಿಕ್ಕೆ ಮತ್ತು ಇದೆಲ್ಲ ಬಿದ್ದಿರ್ತದೆ, ಅದನ್ನು ಸ್ವಚ್ಛ ಮಾಡೋದ್ರಿಂದ ಮತ್ತು ಗಂಜಲ ನಿಲ್ದಂಗೆ ವ್ಯವಸ್ಥೆ ಮಾಡೋದ್ರಿಂದ ಒಂದು ರೀತಿಯಲ್ಲಿ ಕಾಯಿಲೆಗಳಿಗೆ ಇದಕ್ಕೆ ಆಗಲ್ಲ. ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನೊಂದು ನಾವು ಕುರಿ ಮೇಕೆಗಳಲ್ಲಿ ಹೆಚ್ಚು ಕಂಡುಬರುವಂಥ ಒಂದು ರೋಗ ಅಂತಂದರೆ ನೀಲಿ ನಾಲಿಗೆ ರೋಗ ಅಂತ ಅಂದು. ಈ ನೀಲಿ ನಾಲಿಗೆ ರೋಗದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಸರಿ ಸರ್. ನೀಲಿ ನಾಲಿಗೆ ರೋಗನ ಇಂಗ್ಲೀಷ್ನಲ್ಲಿ ನಾವು ಬ್ಲೂ ಟಂಗ್ ಅಂತೇಳಿ ಕರಿತೇವೆ. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಭಾರತದ ಉದ್ದಗಲದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಪಶುಸಂಗೋಪನಾ ಚಟುವಟಿಕೆ ಅಂತ ನಾನು ಈಗಾಗಲೇ ಹೇಳಿದೆ. ನೀರು ಮತ್ತು ಆಹಾರಕ್ಕೆ ಯಾವುದೇ ಬಂಡವಾಳ ಹೂಡದೆ ಇದನ್ನು ಮಾಡ್ತಕ್ಕಂಥದ್ದು ಶೂನ್ಯ ಬಂಡವಾಳ ಪದ್ಧತಿಯಲ್ಲಿ ಮಾಡ್ತಾರೆ. ಆದರೆ ಪ್ರಮುಖವಾಗಿ ಸದಾ ಬಯಲಿನಲ್ಲಿ ಅವುಗಳು ಇದ್ದು ವಾತಾವರಣದ ಏರ್ಪೇರುಗಳು ಒಗ್ಗಿಕೊಳ್ತಕ್ಕಂಥ ಸಂದರ್ಭ ಇರೋದ್ರಿಂದ ಇವು ಹೆಚ್ಚಿನ ರೋಗಗಳಿಗೆ ಈಡಾಗ್ತಕ್ಕಂಥದ್ದು ಸಾಧ್ಯತೆ ಎಲ್ಲ ರೀತಿಯಲ್ಲಿ ಇದೆ. ಸೊ ಕುರಿಗಳು ಮೇಯ್ತಕ್ಕಂಥ ಪರಿಸರದಲ್ಲಿ ಈ ನೊಣಗಳಿದೆ, ಕ್ಯುಲಿಕಾಯ್ಡ್ಸ್ ಅಂತಕ್ಕಂಥ ಒಂದು ಕುರುಡು ನೊಣ ಅಂತೇಳಿ ಹೇಳ್ತೇವೆ. ಈ ಕ್ಯುಲಿಕಾಯ್ಡ್ಸ್ ನೊಣ ಏನಿದೆ ಇದು ಜೌಗು ಪ್ರದೇಶ ಮತ್ತು ತಗ್ಗಿನ ಪ್ರದೇಶದಲ್ಲಿ ಕುರಿಗಳು ಮೇಯ್ದಂಥ ಸಂದರ್ಭದಲ್ಲಿ ಈ ನೊಣಗಳು ಅವುಗಳಿಗೆ ಕಚ್ಚೋದ್ರಿಂದ ಅದು ಈ ಏನು ನೀಲಿ ನಾಲಿಗೆ ರೋಗದ ವೈರಾಣು ಇದೆ ಅದಕ್ಕೆ ವಾಹಕವಾಗಿ ಪರಿಣಮಿಸುತ್ತದೆ. ಖಂಡಿತ ಈ ನೊಣಗಳು ತೆಗೆದುಕೊಂಡು ಬಂದ್ರಿಂದ ಇದು ಕಚ್ಚೋದ್ರಿಂದ ಅದನ್ನ ಮುಖಾಂತರ ವೈರಾಣು ಈ ಒಂದು ಕುರಿ ಮತ್ತು ಮೇಕೆಗಳಿಗೆ ಸೇರ್ತದೆ ಅವಳ ರಕ್ತಕ್ಕೆ. ಅಂದ್ರೆ ಇದು ವೈರಸ್ ನಿಂದ ಬರುವಂತ ರೋಗ ಅಂತ ಹೇಳಿದ್ದೆ. ಇದು ರಿಯೋ ವೈರಸ್ ಅಂತ ಹೇಳಿ ಒಂದು ಕುಟುಂಬ ಇದೆ, ಅದರಲ್ಲಿ ಇರತಕ್ಕಂಥ RB ವೈರಾಣು ಅಂತ ಹೇಳಿ ಹೇಳ್ತೇವೆ. ಅದರಿಂದ ಈ ಮತ್ತೆ ಕುರಿ ಮತ್ತೆ ಮೇಕೆಗಳಲ್ಲಿ ನೀಲಿ ನಾಲಿಗೆ ರೋಗ ಕಂಡು ಬರ್ತದೆ ಸರ್. ಇದು ಹೆಚ್ಚಿನ ರೀತಿಯಲ್ಲಿ ತೀವ್ರತೆ ಬಂದ್ರೆ ಕುರಿಗಳಲ್ಲೇ ಜಾಸ್ತಿ. ನಾನು ಈಗಾಗಲೇ ಹೇಳಿದೆ ಮೇಕೆಗಳು ಸಾಧಾರಣವಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ. ಸೊ ಕುರಿಗಳಲ್ಲಿ ಅಧಿಕವಾಗಿ ಈ ಒಂದು ತೀವ್ರತೆ ಕಂಡು ಬರ್ತಕ್ಕಂಥದ್ದು ಮಳೆಗಾಲ ಮತ್ತು ನಂತರ ದಿನಗಳಲ್ಲಿ ಜೌಗು ಪ್ರದೇಶದಲ್ಲಿ ಈ ಏನು ನೊಣ ಇದೆ ಅದರಿಂದ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ರೋಗಗ್ರಸ್ತರ ಕುರಿಗಳಿಂದ ಮತ್ತೆ ಬೇರೆ ಆರೋಗ್ಯವಂತ ಕುರಿಗಳಿಗೆ ಹರಡಲಿಕ್ಕೆ ಸಾಧ್ಯತೆ ಆಗಿದೆ. ಮುಖ್ಯವಾಗಿ ಈ ನೀಲಿ ನಾಲಿಗೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಲಕ್ಷಣಗಳನ್ನು ಪ್ರಮುಖವಾಗಿ ತೀವ್ರ ಜ್ವರ ಇರತಕ್ಕಂಥದ್ದು 105-106 ಡಿಗ್ರಿ ಫ್ಯಾರೆನ್ಹೀಟು. ನಂತರ ತುಟಿ, ಗದ್ದ, ಕಿವಿ, ಮೂಗು, ಕಣ್ಣು, ರೆಪ್ಪೆ ಇವಲ್ಲೆಲ್ಲ ಬಾವು ಬಂತದ್ದು, ಊತ ಕಂಡು ಬರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ. ಬಾಯಿಯಲ್ಲಿ ಹುಣ್ಣಾಗಿ ನಾಲಿಗೆ ದಪ್ಪ ಆಗೋದ್ರಿಂದ ಅದು ಕಪ್ಪು ಅಥವಾ ನೀಲಿ ಬಣ್ಣ ಬರ್ತದೆ. ಈ ಕಾರಣಕ್ಕೋಸ್ಕರ ಅದನ್ನ ನಾವು ನೀಲಿ ನಾಲಿಗೆ ರೋಗ ಅಂತ ಈ ಕಂಡುಹಿಡಲಿಕ್ಕೆ ಕುರಿ ಸಾಕಾಣಿದಾರೆನ ಅವರಿಗೆ ಬಹಳ ಸುಲಭವಾಗಿ ಸ್ಪಷ್ಟವಾಗಿ ಕಂಡುಹಿಡಿರ್ತಕ್ಕಂಥದ್ದು ನಾಲಿಗೆ ದಪ್ಪ ಆಗಿರೋದು, ಅದು ಕಪ್ಪು ಅಥವಾ ನೀಲಿ ಬಣ್ಣ, ಹಾಗಾಗಿ ನೀಲಿ ನಾಲಿಗೆ ರೋಗ ಅಂತ. ಇದ್ರ ಜೊತೆಗೆ ಬಾಯಿಂದ ಜೊಲ್ಲು ಕೂಡ ಸುರಿತಕ್ಕಂಥದ್ದು. ನಂತರ ಈ ಒಂದು ಗೊರಸು ಏನಿದೆ ಕಾಲಿನ ಗೊರಸು, ಅದರಲ್ಲಿ ಊತ ಉಂಟಾಗಿ ಅದು ಕುಂಟದು ನಾವು ಕಾಣುತ್ತೇವೆ ಈ ರೋಗಗ್ರಸ್ತ ಇದು. ನಂತರ ಇಂಥ ಕುರಿಗಳ ಜೊತೆಗೆ ಇನ್ನೊಂದು ಲಕ್ಷಣ ಏನು ಅಂದ್ರೆ ಅವು ಹಿಂಡಿನ ಜೊತೆನಲ್ಲಿ ಮೇಯ್ತಾ ಇರುವಾಗ ಮಂದೆಯಿಂದ ಹಿಂದೆ ಬೀಳ್ತವೆ, ಕಾರಣ ಅವು ಕುಂಟ ಇರೋದ್ರಿಂದ. ಹಾಗಾಗಿ ಮತ್ತೆ ಆಹಾರ ಮತ್ತು ನೀರನ್ನ ಸೇವನೆ ಮಾಡದೇನೆ ಸೊರಗ್ತವೆ, ಆರೋಗ್ಯದಲ್ಲಿ ಕೂಡ ಇದಾಗೋದ್ರಿಂದ ಅವು ಇದಾಗ್ತದೆ. ನಂತರ ತುಪ್ಪಳ ಕೂಡ ಬಹಳ ಸುಲಭವಾಗಿ ಕಿತ್ತು ಬರ್ತಕ್ಕಂಥದ್ದು ಇದೆ ಈ ಕಾರಣದಿಂದಾಗಿ. ಆಮೇಲೆ ಗರ್ಭದ ಕುರಿಗಳೇನಾದ್ರೂ ಇದ್ದವೆ ಅಂತಂದ್ರೆ ಅವುಗಳಲ್ಲಿ ರೋಗ ಬಂತು ಅಂದ್ರೆ ಗರ್ಭಪಾತ ಸಹಜವಾಗಿ ಆಗ್ತಕ್ಕಂಥದ್ದು. ಒಂದ್ ವೇಳೆ ಗರ್ಭಪಾತ ಆಗ್ಲಿಲ್ಲ, ಮರಿನೇ ಜನಿಸ್ತು ಅಂತಂದ್ರೆ ಅದು ಒಂದು ರೀತಿ ಕುರೂಪ, ಒಂದು ವಿರೂಪ ಆಗಿರುತ್ತೆ, ಕುರೂಪಿಯ ಮರಿಯೇ ಹುಡ್ತದೆ, ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ ಖಂಡಿತ. ಇನ್ನು ಇದು ರೋಗ ಕಾಣಿಸ್ತಕ್ಕಂತ ಪ್ರಮಾಣ ಬಂದು 75% ಕುರಿಗಳಲ್ಲಿ ಈ ಒಂದು ರೋಗ ಕಂಡು ಬರ್ತಕ್ಕಂತ ಎಲ್ಲ ಸಂಭವ ಇದೆ. ಅಂದ್ರೆ ರೋಗಗ್ರಸ್ತ ಪ್ರಾಣಿಗಳಲ್ಲಿ 30% ಕುರಿಗಳು ಸಾಯ್ತಕ್ಕಂತ ಒಂದು ಸಂಭವ ಇದೆ. ಇನ್ನ ಮುಖ್ಯವಾಗಿ ಈ ಒಂದು ನೀಲಿ ನಾಲಿಗೆ ರೋಗಕ್ಕೆ ಏನು ಚಿಕಿತ್ಸೆಯನ್ನು ನಾವು ಕೊಡಿಸ್ಬೇಕಾಗತ್ತೆ ಅಂತೀರಿ ಸರ್? ನೀಲಿ ನಾಲಿಗೆ ರೋಗ ಕಂಡು ಬಂತ ಕುರಿಗಳನ್ನು ಆರೋಗ್ಯವಂತ ಕುರಿಗಳಿಂದ ಪ್ರತ್ಯೇಕಿಸಿ ಬೇರ್ಪಡಿಸಬೇಕದ್ದು. ಆನಂತರ ಅವಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ಔಷಧೋಪಚಾರವನ್ನು ಮಾಡಬೇಕಾಗ್ತದೆ. ಪಶುವೈದ್ಯರನ್ನು ಕೂಡ ಕಾಲಕಾಲಕ್ಕೆ ಸಂಪರ್ಕಿಸಬೇಕು. ಇದು ವೈರಾಣು ದೇಹದ ಪ್ರತಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸತಕ್ಕಂಥ ಕಾರಣದಿಂದಾಗಿ ಅಂಥ ಸಂದರ್ಭದಲ್ಲಿ ಈ ಬ್ಯಾಕ್ಟೀರಿಯಲ್ ಬೇರೆ ಏನು ಕಾಯಿಲೆಗಳಿದ್ದಾವೆ ಅವುಗಳಿಗೂ ಕೂಡ ಇದು ಭಾಳ ಬೇಗನೆ ತುತ್ತಾಗ್ತಕ್ಕಂಥ ಸಂಭವ ಇರೋದ್ರಿಂದ ಅವಕ್ಕೆ ಆಂಟಿಬಯೋಟಿಕ್ಸ್ ಅಥವಾ ನಾವು ಏನು ಚಿಕಿತ್ಸೆಯನ್ನು ಕೊಡಿಸಬೇಕಾಗ್ತದೆ, ಜೀವ ಔಷಧಿಗಳನ್ನು. ನಂತರ ಅವಕ್ಕೆ ಈ ರೋಗಗ್ರಸ್ತ ಕುರಿಗಳಿಗೋಸ್ಕರ ರಾಗಿ, ಗಂಜಿ ಮತ್ತು ಮೆದುವಾಗಿರ್ತಕ್ಕಂಥ ಹುಲ್ಲು, ಸೊಪ್ಪು ಇದನ್ನ ಒಂದ್ ರೀತಿಯಲ್ಲಿ ಅವುಗಳಿಗೆ ನೀಡೋದ್ರಿಂದ ಅವು ಸೂಕ್ತವಾಗಿ ಆಹಾರ ಸೇವನೆ ಮಾಡಲಿಕ್ಕೆ ಸಾಧ್ಯ. ಮೃದುವಾದ ಆಹಾರ ಕೊಡಬೇಕಾಗುತ್ತೆ. ಖಂಡಿತ ಖಂಡಿತ, ಬಾಯಲ್ಲಿ ಇವೆಲ್ಲ ಹುಣ್ಣಾಗಿರ್ತಕ್ಕಂಥದ್ದು ಊತ ಇರೋದಕ್ಕಿಂತ ಅದಕ್ಕೆ ಮೃದುವಾದಂತ ಇದನ್ನು ಕೊಟ್ಟರೆ ಒಳ್ಳೆ ಸೂಕ್ತ ಆಗ್ತದೆ. ಆನಂತರ ಈ ಒಂದು ರೋಗಗ್ರಸ್ತ ಕುರಿಗಳ ಬಾಯಿ ಮತ್ತು ಕಾಲುಗಳನ್ನ ಸೋಡಿಯಂ ಕಾರ್ಬೋನೇಟ್ ದ್ರಾವಣ ಅಂತ ಹೇಳ್ತೀವಿ ನಾವೇನು ಅಡಿಗೆ ಸೋಡಾ ಅಂತ ಮತ್ತೆ ಇದಿದೆ ಅದನ್ನ 0.5% ಅಂದ್ರೆ ಒಂದು 10 ಲೀಟರ್ ನೀರಿಗೆ ಒಂದು 50 ಗ್ರಾಮ್ ಈ ಒಂದು ಸೋಡಾವನ್ನು ಬಟ್ಟೆ ಒಗೆತಕ್ಕಂತ ಒಗೆಯುವ ಸೋಡಾ ಏನಿದೆ ಅದನ್ನ ಹಾಕಬೇಕು. ಅದನ್ನ ಹಾಕಿರೋದ್ರಿಂದ ಅದು ಒಳ್ಳೆ ತಯಾರಿಸ್ಕೊಂಡು ಅದನ್ನ ಕಾಲು ಮತ್ತು ಈ ಬಾಯಿಯಲ್ಲಿರ್ತಕ್ಕಂತ ಹುಣ್ಣುಗಳನ್ನ ಇದನ್ನ ಗುಳ್ಳೆಗಳನ್ನ ತೊಳೆಯಲಿಕ್ಕೆ ಸೂಕ್ತ ಆಗುತ್ತೆ. ನಂತರ ಬಾಯಿಗೆ ಬೋರೋಗ್ಲಿಸಿನ್ ಅಥವಾ ಬೋರಾಕ್ಸ್ ಪುಡಿ ಏನಿದೆ ಅದನ್ನ ಹಚ್ಚಬೇಕಾಗ್ತದೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಂತ ಪ್ರಸಂಗದಲ್ಲಿ ರೋಗಗ್ರಸ್ತ ಕುರಿಗಳಿಗೆ ಹೆಸರು ಬೆಳೆದು ಹೂರ್ಣ, ನಾವೇನು ಹೋಳಿಗೆ ಇದನ್ನೆಲ್ಲ ತಯಾರು ಮಾಡ್ಕೊತೀವಿ ಹಾಗೆ ಅದು ಹೂರ್ಣನ ಕೂಡ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನು, ಕೊತ್ತಂಬರಿ ಸೊಪ್ಪು ಇದೆ ಇಂಥವನ್ನೆಲ್ಲ ಅಂದ್ರೆ ಮೆದುವಾದಂತ ಆಹಾರವನ್ನ ಅದಕ್ಕೆ ತಿನ್ಸಿದ್ರೆ ಯಾವುದೇ ರೀತಿಯಲ್ಲಿ ಹಸಿವಿನಿಂದ ಕುರಿ ಮತ್ತೆ ಮೇಕೆಗಳು ಸಾಯಲಿಕ್ಕೆ ಅವಕಾಶನ ನಾವು ಕಲ್ಪಿಸಿದಂಗೆ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ರೋಗ ಬಂದ ಮೇಲೆ ನಾವು ಚಿಕಿತ್ಸೆ ಕೊಟ್ಟು ಸಾಕಷ್ಟು ನಷ್ಟವನ್ನ ಅನುಭವಿಸೋದ್ರ ಬದಲು ಮುಂಜಾಗ್ರತೆ ವಹಿಸೋದು ಬಹಳ ಮುಖ್ಯವಾಗುತ್ತೆ. ಖಂಡಿತ. ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಈ ನೀಲಿ ನಾಲಿಗೆ ರೋಗದ ವಿರುದ್ಧ ನಾವು ಅನುಸರಿಸಬೇಕು ಅಂತೀರಿ? ಈಗ ತಾವು ಏನು ಹೇಳಿದ್ರಿ, ಯಾವುದೇ ಒಂದು ಮಾನವ ಸಂಕುಲ ಇರಲಿ ಅಥವಾ ಪ್ರಾಣಿಗಳಿರಲಿ ಯಾವುದಕ್ಕೆ ಆಗಲಿ ರೋಗ ಬಂದ ನಂತರ ಚಿಕಿತ್ಸೆ ಕೊಡೋದು ಬಹಳ ದುಬಾರಿ ಆಗುತ್ತೆ. ಹಾಗೆ ಉಳಿಸ್ತಕ್ಕಂಥದ್ದು ಅಂತ ಜಾನುವಾರುಗಳನ್ನ ಮನುಷ್ಯರನ್ನ ಕಾಪಾಡ್ತಕ್ಕಂಥದ್ದು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ಮುಂಜಾಗ್ರತೆ ಆಗಿ ಲಸಿಕೆ ಕೊಡೋದ್ರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ತಾವೇನು ಹೇಳಿದ್ರೆ ಆ ರೀತಿಯಲ್ಲಿ ಅದನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ನೀಲಿ ನಾಲಿಗೆ ರೋಗಕ್ಕೆ ನಾವು ಬಂದ್ರೆ ನೀಲಿ ನಾಲಿಗೆ ರೋಗಕ್ಕೆ ಇದುವರೆಗೆ ಲಸಿಕೆ ಇರಲಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರದ ಏನ ಸಂಸ್ಥೆ ಇದೆ, ಈ ಒಂದು ಲಸಿಕೆಯನ್ನ ಇದನ್ನ ತಯಾರಿಸಿ ಪ್ರಾಯೋಗಿಕವಾಗಿ ನಮ್ಮ ರಾಜ್ಯದಲ್ಲೇ ನಾವು ಬಳಸಿದ್ದೇವೆ. ಅದು ಒಳ್ಳೆ ಒಂದು ಫಲಿತಾಂಶವನ್ನ ಕೊಡ್ತಾ ಇದೆ, ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಅದನ್ನ ನಾವೀಗ ಶಿಫಾರಸ್ ಮಾಡಬಹುದು, ಶಿಫಾರಸ್ ಮಾಡಲಿಕ್ಕೆ ಕ್ರಮ ಎಲ್ಲ ಕೈಗೊಂಡಿದೆ. ಭಾರತ ಸರ್ಕಾರದಿಂದ ಅಂಗೀಕರಿಸಲ್ಪಟ್ಟು ನಂತರ ಪಶು ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ ವಿಶ್ವಸಂಸ್ಥೆ ಇದೆ ಏನಿದೆ OIE ಅಂತೇಳಿ, ಅದರಿಂದ ನಾವು ಕೂಡ ಅನುಮೋದನೆ ತೆಗೆದುಕೊಂಡ ನಂತರ ಈ ಒಂದು ಅಧಿಕೃತವಾಗಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ತನಕ ಇದನ್ನು ಅದನ್ನು ಪ್ರಾಯೋಗಿಕವಾಗಿ ಇರ್ತಕ್ಕಂಥ ಲಸಿಕೆ ಅಂತೇಳಿ ಅದನ್ನು ಬಳಸಲಿಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಖಂಡಿತ. ಹಾಗಾಗಿ ಜಾನುವಾರು ಮಾಲೀಕರು ಕುರಿ ಮತ್ತು ಮೇಕೆ ಸಾಕಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ನೀಲಿ ನಾಲ್ಗೆ ರೋಗಕ್ಕೆ ಲಸಿಕೆ ಪ್ರಾಯೋಗಿಕ ಹಂತದಲ್ಲಿದ್ದರೂ ಕೂಡ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಲಸಿಕೆ ಇರೋದ್ರಿಂದ ಇದನ್ನು ನಾವು ಇಲಾಖೆ ವತಿಯಿಂದ ನಾವು ನೀಡ್ತೇವೆ. ಅದನ್ನು ಯಾವುದೇ ಒಂದು ಪ್ರದೇಶದಲ್ಲಿದ್ದರೂ ನಾನು ಮಾಡಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಇನ್ನು ಜೊತೆಗೆ ಈ ಲಸಿಕೆದು ಒಂದು ಕ್ರಮ. ಇನ್ನೊಂದು ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಇದು ಒಂದು ಕ್ಯುಲಿಕೈಟ್ಸ್ ಒಂದು ಕುರುಡು ನೊಣದಿಂದ ಬರುವಂತ ಇದರಿಂದ ಕಚ್ಚು ಮುಖಾಂತರ ಬರೋದ್ರಿಂದ ಮುಂಜಾನೆ ಮತ್ತು ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತಿನಲ್ಲಿ ಏನು ಇವುಗಳನ್ನ ಮೇಯಿಸ್ಲಿಕ್ಕೆ ಇದು ಮಾಡ್ತೀವಿ ಅದನ್ನ ಆದಷ್ಟು ತಗ್ಗು ಮತ್ತು ಜೋಗು ಪ್ರದೇಶದಲ್ಲಿ ಮೇಯಿಸ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು. ಆ ಮುಖಾಂತರ ಆ ಒಂದು ನೊಣ ಏನು ಈ ಒಂದು ವೈರಾಣುವಿನ ವಾಹಕ ಇದೆ ಆ ಕಚ್ಚತಕ್ಕಂತ ಒಂದು ಪ್ರಮೇಯಕ್ಕೆ ನಾವು ಅವಕಾಶನ ಕಲ್ಪಿಸದೇ ಇದ್ದೆ ಸಾಧ್ಯತೆ ಇದೆ. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಉಣ್ಣೆಯನ್ನು ಕತ್ತರಿಸ್ತಕ್ಕಂಥದ್ದನ್ನ ಮಾಡಬಾರ್ದು ಅಂತ. ಕಾರಣ ಏನು ಅಂತ ಅಂತ ಸಂದರ್ಭದಲ್ಲಿ ನೊಣದ ಹಾವಳಿ ಜಾಸ್ತಿ ಇರ್ತದೆ. ಉಣ್ಣೆ ಕತ್ತರಿಸೋದ್ರಿಂದ ನೇರವಾಗಿ ಚರ್ಮದ ಜೊತೆಯಲ್ಲಿ ಆ ಒಂದು ನೊಣಗಳು ಸಂಪರ್ಕ ಬಂದು ರೋಗನ ತೀವ್ರವಾಗಿ ಹರಡ್ಲಿಕ್ಕೆ ಸಾಧ್ಯತೆ. ಅದೇ ಉಣ್ಣೆ ಐತೆ ಅಂತಂದ್ರೆ ಒಂದು ರೀತಿ ನಾವು ಕಂಬಳಿ ಅಥವಾ ರಗ್ಗನ್ನ ಹೊತ್ಕೊಂಡು ಮಲಗಿದ ಸೊಳ್ಳೆ ಕಚ್ಚದಿಂದ ಯಾಕೆ ಸಂರಕ್ಷಣೆ ಇದೆಯೋ ಆ ರೀತಿಯಲ್ಲಿ ಅಂತ ನಾವು ತಿಳ್ಕೋಬಹುದು. ಹಾಗೇನೆ ಸಂಜೆ ಹೊತ್ತೇನು ಕುರಿ ಮಂದೆ ಕೂಡಿರ್ತಾರೆ, ಅಲ್ಲಿ ಬೇವಿನ ಎಲೆನ ಸುಟ್ಟು ಹೊಗೆನ ಮಾಡೋದ್ರಿಂದ ಎಬ್ಸೋದ್ರಿಂದ ನೊಣಗಳ ಹಾವಳಿನ ಕೂಡು ನೊಣ ಅಂತ ಹೇಳಿದ್ರೆ ಅದು ಹಾವಳಿನ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ ಸರ್. ಇದನ್ನ ನಾವು ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ನೋಡಬಹುದು. ಯಾವುದೇ ಗ್ರಾಮದಲ್ಲಿ ಸೊಳ್ಳೆಗಳ ಹಾವಳಿಗೋಸ್ಕರ ಸೊಳ್ಳೆ ಬಗ್ಗೆ ಅವರು ಹೊಗೆ ಹಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದೇ ಇದನ್ನ ಈ ಮಂದೆಗಳು ಎಲ್ಲಿ ಊರಿನ ಹೊರಭಾಗದಲ್ಲಿ ಹೊಲದಲ್ಲಿ ಬಿಟ್ಟಿರ್ತಾರೆ ಅಂತಲ್ಲಿ ಇದನ್ನೊಂದು ಕ್ರಮ ನಮ್ಮ ರೈತ ಬಾಂಧವರು ಅನುಸರಿಸೋದು ಸೂಕ್ತ ಅಂತಕ್ಕಂಥದ್ದು. ಇನ್ನು ಜೊತೆಗೆ ಈ ನೊಣಗಳ ಕಡಿತದಿಂದ ರಕ್ಷಿಸಲಿಕ್ಕೆ ಕೀಟ ವಿಕರ್ಷಕ ಅಂತೇಳಿ ನಾವೇನ್ ಹೇಳ್ತೇವೆ ಫ್ಲೈ ರೆಪಲೆಂಟ್ಸ್ ಅವು ಕೂಡ ಇರ್ತಕ್ಕಂಥದ್ದು. ಅದು ಬಹಳ ಸುಲಭವಾಗಿ ತಯಾರಿಸ್ತಕ್ಕಂಥದ್ದು ಅಂದ್ರೆ ಸೀಮೆ ಎಣ್ಣೆ ಇದೆಯಲ್ಲ ಅದನ್ನ ಸುಮಾರು ಒಂದು 80 ml ಸೀಮೆ ಎಣ್ಣೆ ತೆಗೆದುಕೊಂಡು ನುಸಿಗುಳಿಗೆ ಒಂದು 10 gram ತೆಗೆದುಕೊಂಡು ನೀಲಗಿರಿ ತೈಲ ನೀಲಗಿರಿ ಎಣ್ಣೆ ಏನಿದೆ ಅದೊಂದು 5 ml ತೆಗೆದುಕೊಂಡು ಹಾಗೆ ಬೇವಿನ ಎಣ್ಣೆ ಅದು ಕೂಡ ಒಂದು 5 ml ಈ ಎಲ್ಲನ್ನು ಸೇರಿಸಿ ಮಿಶ್ರಣ ಮಾಡಿ ಇದು ಮಾಡಿದ್ರೆ ಅದನ್ನ ಈ ಸೂಕ್ಷ್ಮವಾದಂತಹ ಕಣ್ಣು ಏನಿದೆ ಅದನ್ನೊಂದು ಹೊರತುಪಡಿಸಿ ದೇಹದ ಇತರೆ ಭಾಗಕ್ಕೆ ಈ ಕುರಿ ಮೇಕೆಗಳು ಎಲ್ಲಿ ಸಾಧ್ಯ ಈ ಉದಾಹರಣೆ ಮರಿಗಳಿದ್ದೇವೆ ಅಂತವಕ್ಕೆ ರಕ್ಷಣೆ ಮಾಡಲಿಕ್ಕೆ ಖಂಡಿತ ಸುಲಭ ಆಗ್ತದೆ ಅದನ್ನು ಮಾಡೋದು. ಹಾಗೆ ಈ ರಾಸುಗಳು ಮತ್ತೆ ಕುರಿಗಳು ಸೇವಿಸ್ತಕ್ಕಂಥ ನೀರು ಮತ್ತು ಮೇವು ಏನಿದೆ ಅದಕ್ಕೆ ಈ ಒಂದು ಇದು ಆಗದಂತ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿಕೊಂಡ್ರೆ ನಂತರ ಕುರಿ ಕಟ್ಟತಕ್ಕಂಥ ರೊಪ್ಪ ಏನಿದೆ ಅಲ್ಲಿಗೂ ಕೂಡ ಸಿಂಪಡಿಸಲಿಕ್ಕೆ ಒಂದು ಅವಕಾಶ ಉಂಟು. ಅಂದ್ರೆ ಈ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸೋದ್ರಿಂದ ನೀಲಿ ನಾಲಿಗೆ ರೋಗವನ್ನು ನಾವು ತಡೆಗಟ್ಟಬಹುದು ಅಂತ ಹೇಳಬಹುದು. ಖಂಡಿತ ಕುರಿಗಾರರು ಜಾಣ್ಮೆಯಿಂದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅರ್ಥಗೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಅನುಸರಿಸಿದ್ರೆ ಮುಂದೆ ಬರಬಹುದಾದಂತ ಅಪಾಯಗಳಿಂದ ಪಾರಾಗಬಹುದು. ಅಲ್ಲದೆ ಕುರಿಗಳ ಜೀವಹಾನಿಯಿಂದ ಏನು ತಮಗೆ ಕುಟುಂಬಕ್ಕೆ ಆರ್ಥಿಕ ನಷ್ಟ ಆಗ್ತದೆ ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ತಾವು ತಿಳಿಸಿದ್ದು ಈ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ರೋಗ ಅಂದ್ರೆ PPR ರೋಗ ಅಂತಂದು. ಹೌದು, ಈ PPR ರೋಗದ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ತೀರಾ? ಖಂಡಿತ. PPR ರೋಗಕ್ಕೆ ಕನ್ನಡದಲ್ಲಿ ಹಿರೇಬೇನೆ ಅಂತ ಹೇಳ್ತೀವಿ. ಇದು ಈ ಮುಂಚೆ ಜಾನುವಾರುಗಳಲ್ಲಿ ಅಥವಾ ಮನುಷ್ಯರಲ್ಲಿ ಕಂಡುಬರ್ತಕ್ಕಂಥ ಏನು ಪ್ಲೇಗ್ ಅಂತೇಳಿ ಹೇಳ್ತೀವಿ, ಅದೇ ರೀತಿಯಲ್ಲಿ ಜಾನುವಾರುಗಳಲ್ಲಿ ಕಂಡುಬರ್ತಕ್ಕಂಥ ರಿಂಡರ್‌ಪೆಸ್ಟ್ ಅಂತ ಹೇಳ್ತೀವಿ, ದೊಡ್ಡ ರೋಗ ಅಂತ ಹೇಳ್ತೀವಿ, ಅದಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಕಾಯಿಲೆ ಇದು ಹಿರೇಬೇನೆ ಅಂತೇಳಿ ಕನ್ನಡದಲ್ಲಿ ಹೆಸರನ್ನು ಇದೆ. ಈ PPR ಅಂತಂದರೆ ಇದು ಕುರಿ ಮತ್ತು ಮೇಕೆಗಳಲ್ಲಿ ಬರ್ತಕ್ಕಂಥದ್ದು ಒಂದು ವೈರಾಣುಯಿಂದ ಬರ್ತಕ್ಕಂಥ ಕಾಯಿಲೆ. ಇದಕ್ಕೆ PPR ಅಂದರೆ ಏನು ಅಂತಂದರೆ ಪೆಸ್ಟಿಸ್ ಡಿಸ್ಪೆಟಿಟ್ಸ್ ರಿಮಿನೆಂಟ್ಸ್ ಅಂತೇಳಿ ಒಂದು ಆಂಗ್ಲದಲ್ಲಿ ಇರ್ತಕ್ಕಂಥದ್ದು ಮತ್ತೆ ತಾಂತ್ರಿಕವಾಗಿರ್ತಕ್ಕಂಥ ಅದರ ಒಂದು ನಾಮಕರಣ. ಇದು ಮಾರಕವಾದಂಥ ರೋಗ ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಕ್ಕಂಥದ್ದು. ನಮ್ಮ ದೇಶ ಈ ದೊಡ್ಡ ರೋಗ ಅಂತೇನು ಹೇಳಿದ್ರೆ ಅದರಿಂದ ಮುಕ್ತವಾಗಿರ್ತಕ್ಕಂಥ ದೇಶ ಹಾಗಾಗಿದ್ರೂ ಕೂಡ ಅದಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ವೈರಾಣು ಈ ಒಂದು PPR ರೋಗವನ್ನ ಹೇಳ್ತದೆ. ಇದು ಪ್ಯಾರಾ ಮಿಕ್ಸೋ ಗುಂಪಿ ಸೇರಿರ್ತಕ್ಕಂಥ ಮಾರ್ಬಿಲಿ ವೈರಸ್ನಿಂದ ಉಂಟಾಗ್ತಕ್ಕಂಥ ಒಂದು ರೋಗ. ಇದು ಹೆಚ್ಚು ಕಡಿಮೆ ನಮಗೆ ಈಗ ಏನು ನಾನು ಇದನ್ನ ಹೇಳಿದೆ ದೊಡ್ಡ ರೋಗ ಅಂತೇಳಿ ಅದೇ ಲಕ್ಷಣಗಳನ್ನು ತೋರುತ್ತೆ. ಉದಾಹರಣೆಗೆ ಬಾಯಿನಲ್ಲಿ ಹುಣ್ಣು ಕಂಡು ಬರ್ತಕ್ಕಂಥದ್ದು, ಹಾಗೆ ವಿಪರೀತ ಜ್ವರ, ರಕ್ತ ಮಿಶ್ರಿತ ಭೇದಿ ಆಗಿರತಕ್ಕಂಥದ್ದು, ಹಾಗೆ ಶ್ವಾಸಕೋಶ ಸಂಬಂಧಪಟ್ಟ ನ್ಯೂಮೋನಿಯಾ, ಈ ಎಲ್ಲ ಲಕ್ಷಣಗಳನ್ನ ನಾವು ಈ ಒಂದು PPR ರೋಗದಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ಕಾಣಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ರೋಗ ಹರಡೋದಕ್ಕೆ ಸಹಕಾರಿಯಾಗುವಂತ ಅಂಶಗಳು ಯಾವ್ಯಾವು ಅಂತ? ತಂಪಾದ ಶುಷ್ಕ ಮತ್ತು ಧೂಳಿನಿಂದ ಕೂಡಿರ್ತಕ್ಕಂಥ ವಾತಾವರಣ ಪ್ರಮುಖವಾದಂಥ ಅಂಶ ಅಂತ ಹೇಳ್ಬೋದು. ಪದೇ ಪದೇ ಮರಿ ಹಾಕ್ತಕ್ಕಂಥದ್ದು ಏನಿದೆ ಅದರಿಂದಲೂ ಕೂಡ ಇವುಗಳಿಗೆ ರೋಗ ತೀವ್ರನೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ನಂತರ ಬೇರೆಡೆಯಿಂದ ಹೊಸದಾಗಿ ಕುರಿಗಳನ್ನು ತಂದು ಮಂದೆಗೆ ಸೇರಿಸ್ತೀವಿ, ಇದು ಕೂಡ ಒಂದು ರೀತಿಯಲ್ಲಿ ಈ ಒಂದು ರೋಗ ಹರಡಲಿಕ್ಕೆ ಬಹಳ ಸೂಕ್ತವಾದಂಥ ವಾತಾವರಣ ಮತ್ತು ಅವಕಾಶವನ್ನು ಕಲ್ಪಿಸ್ತದೆ. ಇನ್ನು ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದು PPR ರೋಗಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳ್ದಂಗೆ, ರೋಗಾಣು ದೇಹ ಪ್ರವೇಶಿಸಿದಂಥ 4-5 ದಿನಗಳಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಮೊದಲನೇದಾಗಿ ಜ್ವರ, ಸುಮಾರು 5-6 ದಿನಗಳವರೆಗೆ ಮುಂದುವರಿತಕ್ಕಂಥ ಜ್ವರ, ಅಂದರೆ 105-107 ಡಿಗ್ರಿ ಫ್ಯಾರನ್ಹೀಟ್ ಪ್ರಾರಂಭದಲ್ಲಿ ಜ್ವರ ಕಂಡು ಬರ್ತದೆ. ಹಾಗೆ ಕಣ್ಣು ಮತ್ತು ಮೂಗಿನಿಂದ ಹಳದಿ ಮಿಶ್ರಿತ ಗೀಜು ಕಾಣಿಸ್ಕೊಂಡು ದಿನ ಕಳೆದಂತೆ ಕಣ್ಣಿನ ರೆಪ್ಪೆಗಳು ಮೆತ್ತಿಕೊಳ್ತದೆ. ನಮಗೆ ಹೇಗೆ ಕಣ್ಣಲ್ಲಿ ಪಿಸರಾದಾಗ ಮೆತ್ತಿಕೊಳ್ತಕ್ಕಂಥ ಇದಿದೆ, ಅದೇ ರೀತಿಯಲ್ಲಿ ಇದರಲ್ಲಿ ಲಕ್ಷಣನ ಕುರಿ ಮತ್ತು ಮೇಕೆಗಳಲ್ಲಿ ಕಾಣಬಹುದು. ನಂತರ ಮೂಗಿನ ಹೊಳ್ಳೆನಲ್ಲಿ ಹುಣ್ಣಾಗಿ ಅಲ್ಲಿಂದ ಲೋಳೆ ತರ ಒಂದು ಹೊರಗಡೆ ಬಂದು ಪೊರೆ ಬಂದು ಅದು ಕೊಳತು, ಅದು ವಾಸನೆಯಿಂದ ಕೂಡಿ ಕೀವು ಮಿಶ್ರಿತ ಗೀಜಿನಿಂದ ಒಕ್ಕು ಕಟ್ತದೆ. ಒಕ್ಕು ಅಂದ್ರೆ ಗಟ್ಟಿಯಾಗಿ ಇರ್ತಕ್ಕಂಥದ್ದು, ಇದಾಗ್ತದೆ. ಇದರಿಂದಾಗಿ ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತದೆ ಮೂರ್ನಲ್ಲಿ ಇದೆಲ್ಲ ಕಾಣೋದ್ರಿಂದ. ಆ ನಂತರ 3-4 ದಿನಗಳ ಬಳಿಕ ತುಟಿ ಒಸಡು ದವಡೆನಲ್ಲಿಲ್ಲ ಲೋಳೆ ಪೊರೆ ಮೇಲೆ ಕೂಡ ಗಾಯ ಆಗಿ ಅಲ್ಲಿ ಕೆಲವೊಮ್ಮೆ ನಾಲಿಗೆ ಮೇಲೆ ಹುಣ್ಣಾಗಿ ಬಿರುಕು ಬಿಡೋದು ನಾಲಿಗೆ, ಆ ನಂತರ ಕೊಳತು ಉದುರುವಂತ ಅನಿವಾರ್ಯ ಸ್ಥಿತಿನೂ ಕೂಡ ನಿರ್ಮಾಣ ಆಗಬಹುದು. ಇದರಿಂದಾಗಿ ಬಾಯಿಯಿಂದ ಧಾರಾಕಾರ ಕೀವು ಮಿಶ್ರಿತ ನೊರೆಯುಕ್ತ ಜೊಲ್ಲು ಸೋರ್ತದೆ. ಇದು ಖಂಡಿತವಾಗಿ ದುರ್ವಾಸನೆಯಿಂದ ಕೂಡಿರ್ತಕ್ಕಂಥ ಅಂತ ಕುರಿ ಮೇಕೆಗಳನ್ನು ನಾವು ಕಂಡುಹಿಡಿಲಿಕ್ಕೆ ಬಹಳ ಸುಲಭವಾಗಿ ಇಂತ ಒಂದು ಲಕ್ಷಣ ಮುಖಾಂತರ ಕಂಡಿಡ್ಬೋದು. ಜ್ವರ ಕಡಿಮೆ ಆಗ್ತಾ ಇದ್ದಂತೆ ಭೇದಿ ಕಾಣಿಸ್ಕೊಳ್ತದೆ. ವಿರಳವಾಗಿ ಕೆಲವೊಮ್ಮೆ ರಕ್ತ ಭೇದಿ ಕೂಡ ಆಗತಕ್ಕಂಥ ಸಂಭವ ಇದೆ. ಹಾಗೆ ಕೆಮ್ಮು ಅದನ್ನು ಕೂಡ ಕಂಡು ಬರ್ತದೆ. ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದನ್ನ ರೋಗ ಲಕ್ಷಣಗಳನ್ನು ತೋರ್ಪಡಿಸ್ತಕ್ಕಂಥದ್ದು. ನಂತರ ಅದಾದ ನಂತರ ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ಕುರಿಗಳು ನಿತ್ರಾಣಗೊಂಡು ಸಾಯತಕ್ಕಂತ ಎಲ್ಲ ಸಂಭವಗಳು ಇದೆ. ಇನ್ನ ಈ PPR ರೋಗಕ್ಕೆ ಚಿಕಿತ್ಸೆ ಹೇಗೆ ಅಂತೀರಿ? ಈ ರೋಗ ವೈರಸ್ನಿಂದ ಉಂಟಾಗೋದ್ರಿಂದ ಯಾವುದೇ ಔಷಧೋಪಚಾರ ಸಂಪೂರ್ಣವಾಗಿ ನೀಡಿ ಯಶಸ್ವಿಯಾಗಲಿಕ್ಕೆ ಕಷ್ಟ ಇದೆ. ಆದರೆ ಈ ರೋಗದಿಂದ ಉಂಟಾಗಬಹುದು ಅನಾಹುತಗಳು ಏನಿದೆ, ಅಂದರೆ ಉದಾಹರಣೆ ಸಾವು ಏನಿದೆ, ಅದನ್ನು ನಿಯಂತ್ರಿಸಲಿಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆ, ಪಶುಚಿಕಿತ್ಸಾಲಯಗಳ ಪಶುವೈದ್ಯರ ಸಲಹೆ ಮತ್ತು ಮಾರ್ಗದರ್ಶನ ಪಡೆದುಕೊಂಡು ಚಿಕಿತ್ಸೆಯನ್ನು ದೊರೆಸಿಕೊಡ್ಬೋದಾಗಿದೆ. ಇದರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅವುಗಳನ್ನು ಇದಕ್ಕೆ ತುತ್ತಾಗಲಿಕ್ಕೆ ಎಲ್ಲ ಸಂಭವ ಇರೋದ್ರಿಂದ ಅದನ್ನು ತಡೀಲಿಕ್ಕೋಸ್ಕರ ಆಂಟಿಬಯೋಟಿಕ್ಸ್ ಅನ್ನ ಜೀವರಕ್ಷಕ ಔಷಧಿಗಳನ್ನು ಕೊಡಬೇಕಾಗುತ್ತೆ. ಇದು ಸುಮಾರು 5-7 ದಿನಗಳ ಅವಧಿಯವರೆಗೆ ದೊರಕಿಸಿಕೊಡ್ಬೇಕಾಗತ್ತೆ. ಹಾಗೆ ಜ್ವರ ಮತ್ತೆ ನೋವು ಇದೆಲ್ಲ ನೋವು ನಿವಾರಕಗಳನ್ನು ಕೊಡಬೇಕು, ಜ್ವರ ನಿವಾರಕ ಔಷಧಿಯನ್ನು ಬಳಸಬೇಕಾಗ್ತದೆ. ನಂತರ ಈ ಭೇದಿ ಕಾಣಿಸ್ಕೊಂಡು ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅದಾಗೋದ್ರಿಂದ ಅದನ್ನು ಸರಿದುಗಿಸ್ಲಿಕ್ಕೆ ಈ ಒಂದು IV ಫ್ಲೂಯಿಡ್ಸ್ ಅಥವಾ ಡೆಕ್ಸ್ಟ್ರೋನ್ಸ್ ಅಂತ ಹೇಳ್ತೇವೆ, ಅದನ್ನ ದ್ರಾವಣವನ್ನು ಇಂಜೆಕ್ಷನ್ ಮುಖಾಂತರ ಕೊಡಿಸಬೇಕಾಗ್ತದೆ. ಹಾಗೆ ರೋಗಗ್ರಸ್ತ ರಾಸುಗಳನ್ನು ಮಂದೆಯಿಂದ ಪ್ರತ್ಯೇಕಿಸಿ ಅವುಗಳ ಬಾಯಿ ಮತ್ತು ಮೂಗನ್ನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಒಂದು ದ್ರಾವಣ, ಕೆಂಪು ದ್ರಾವಣ ಬರ್ತದೆ, ಅದರಿಂದ ಅಥವಾ ಅಡಿಗೆ ಸೋಡಾ ಮಿಶ್ರಿತ ನೀರಿನಿಂದ ದಿನಕ್ಕೆ 2 ಬಾರಿ ಅಥವಾ ಇನ್ನೂ ಹೆಚ್ಚು ಬಾರಿ ಅದನ್ನು ಸ್ವಚ್ಛಗೊಳಿಸೋದ್ರಿಂದ ಸೂಕ್ತ ಆಗುತ್ತೆ. ನಂತರ ಬಾಯಿಯಲ್ಲಿರ್ತಕ್ಕಂಥ ಹುಣ್ಣುಗಳಿಗೆ ಬೋರೋಕ್ಲಿಸರಿನ್ ಅಥವಾ ಬೋರ್ಯಾಕ್ಸ್ ಪುಡಿಯನ್ನು ಕೂಡ ಜೇನುತುಪ್ಪದ ಜೊತೆಯಲ್ಲಿ ಬೆರೆಸಿ ಸವರೋದ್ರಿಂದ ಅದು ಈ ಒಂದು ಲಕ್ಷಣಗಳಿಂದ ತಾತ್ಕಾಲಿಕವಾಗಿ ರಿಲೀಫ್ ಸಿಗ್ತದೆ, ಪರಿಹಾರ. ಇನ್ನು ರೋಗ ಪೀಡಿತ ಕುರಿ ಮೇಕೆಗಳನ್ನು ನಾನು ಈಗಾಗಲೇ ಹೇಳಿದೆ, ಕಡ್ಡಾಯವಾಗಿ ಪ್ರತ್ಯೇಕಿಸಿ ಅವುಗಳನ್ನ ಇದು ಮಾಡಬೇಕು. ಅಲ್ಲದೆ ಇವುಗಳಿಗೆ ಮೇಯಲಿಕ್ಕೆ ಹೊರಗಡೆ ಬಿಡಬಾರದು, ಕುರಿ ರೊಪ್ಪದಲ್ಲೇ ಅದನ್ನು ಪ್ರತ್ಯೇಕವಾಗಿ ನೆರಳಿನಲ್ಲಿ ಬಿಟ್ಟುಬಿಟ್ಟು ಅವಕ್ಕೆ ಮೇಯಲಿಕ್ಕೆ ಸೊಪ್ಪು ಕೊಡಬೇಕು. ಹಾಗೆ ಈ ರಾಗಿ ಗಂಜಿ, ಬೆಲ್ಲ, ಉಪ್ಪು ಇದೆಲ್ಲ ಸೇರಿರ್ತಕ್ಕಂಥ ಒಂದು ನೀರನ್ನ ಕುಡಿಲಿಕ್ಕೆ ಕೊಡ್ಬೋದು. ಹಾಗೆ ಎಲೆಕ್ಟ್ರೋಲೈಟ್ ಪುಡಿನೂ ಕೂಡ ಎಲ್ಲೆಲ್ಲಿ ಸಾಧ್ಯತೆ ಅವಕಾಶಗಳು ಇದ್ದಾವೆ ಅಂತ ಸಂದರ್ಭದಲ್ಲಿ ಕೂಡ ಅಂತ ರೈತ ಬಾಂಧವರು ನೀರಿನ ಮುಖಾಂತರ ದಿನಕ್ಕೆ ಹೆಚ್ಚೆಚ್ಚು ಬಾರಿ 5-6 ಬಾರಿ ಅಥವಾ ಇನ್ನೂ ಹೆಚ್ಚು ಬಾರಿ ಕೊಡಬೇಕಾಗುತ್ತೆ. ಆನಂತರ ಇದಕ್ಕೆ ಲಸಿಕೆ ಇದೆ, ಲಭ್ಯ ಇದೆ. ಆದರೆ ಅನವಶ್ಯಕವಾಗಿ ನಮ್ಮ ಕುರಿ ಮತ್ತು ಮೇಕೆ ಸಾಕಾಣಿದಾರರಲ್ಲಿ ಏನಿದೆ ಅಂತಂದ್ರೆ ಅವರಲ್ಲಿ ಒಳ್ಳೆ ಇದು ಇದೆ, ಏನು ಜ್ಞಾನನೂ ಇದೆ, ಅದ್ರ ಜೊತೆಗೆ ಸ್ವಲ್ಪ ಇದನ್ನು ಬರ್ತದೆ ಏನಾಗದನ್ನ ಹೆಚ್ಚು ಹೆಚ್ಚಿಗೆ ಲಸಿಕೆ ಕೊಟ್ಟಷ್ಟು ಅದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ, ತಪ್ಪು ಕಲ್ಪನೆ. ಆದ್ರೆ ಈ ಲಸಿಕೆಗಳನ್ನೆಲ್ಲ ಕೊಡ್ಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ವೇಳಾಪಟ್ಟಿಯನ್ನು ನಿಗದಿಪಡಿಸಿದೆ. ಅದ್ರ ಪ್ರಕಾರ ಅವ್ರು ದೊರಕಿಸಿಕೊಟ್ರೆ ಅಥವಾ ಮತ್ತೆ ಯಾವ್ದಾದ್ರು ವಿಶೇಷ ಸಂದರ್ಭಗಳಲ್ಲಿ ಅವರ ಪ್ರದೇಶದಲ್ಲಿ ರೋಗ ಕಂಡು ಬಂದ್ರೆ ಆಗ ಕೂಡ ಲಸಿಕೆಯನ್ನು ನೀಡಲಿಸಲಿಕ್ಕೆ ಅವಕಾಶ ಉಂಟು. ಅಂತ ಸಂದರ್ಭಗಳನ್ನು ಮಾತ್ರ ಅವರು ಇದು ಮಾಡಬೇಕು. ಅದ್ರ ಜೊತೆಗೆ ಸೂಕ್ತವಾಗಿರ್ತಕ್ಕಂಥ ಜಂತುನಾಶಕ ಮತ್ತು ಶಕ್ತಿವರ್ಧಕ ಔಷಧಿಗಳನ್ನ ಕಾಲಕಾಲಕ್ಕೆ ನೀಡೋದ್ರಿಂದ, ಜಂತುನಾಶಕಗಳನ್ನ ವಿಶೇಷವಾಗಿ 3 ತಿಂಗಳಿಗೊಮ್ಮೆ ಕೊಡಬೇಕಾಗುತ್ತೆ. ಹುಟ್ಟಿದ ಮರಿ ಇರ್ತದೆ, ಒಂದು 15 ದಿವಸದಲ್ಲೇ ಕೊಡಬೇಕಾಗ್ತದೆ. ಇದಲ್ಲದೇ ಮರಿ ಇರ್ತದೆ, ಕುರಿ ಮರಿ ಅಥವಾ ಮೇಕೆ ಆಡಿನ ಮರಿ, ಅದಕ್ಕೆ ಅದರ ತಾಯಿಯ ಒಂದು ಗಿಣ್ಣು ಹಾಲನ್ನ ಕೊಡೋದ್ರ ಮುಖಾಂತರ ಈ ಒಂದು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಈ ಗಿಣ್ಣು ಏನಿದೆ ಅದರಿಂದ ಅದಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಹಳ ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಮಾಡಬೇಕಾಗಿರ್ತಕ್ಕಂಥ ಒಂದು ಕ್ರಮ ಅಂತ ಹೇಳ್ಬೋದು. ಮುಖ್ಯವಾಗಿ ತಾವು ಹೇಳಿದ್ರಿ ಇಲಾಖೆಯಿಂದ ಈ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಕೊಡುವಂತ ವೇಳಾಪಟ್ಟಿನೇ ಇದೆ ಅಂತ. ಖಂಡಿತ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಖಂಡಿತ ಖಂಡಿತ. ಕರ್ನಾಟಕ ರಾಜ್ಯ ಭಾರತದಲ್ಲೇ ಈ ಒಂದು ರೋಗವನ್ನು ನಿಯಂತ್ರಿಸಲಿಕ್ಕೆ ಕ್ರಮಗಳನ್ನು ಏನು ತೆಗೆದುಕೊಂಡಿದೆ ಅದು ಒಂದು ರೀತಿಯಲ್ಲಿ ನಾವು ಮಾದರಿಯಾಗಿರ್ತಕ್ಕಂಥ ರಾಜ್ಯ ಅಂತಲೇ ಹೇಳ್ಬೋದು. ಇಡೀ ದೇಶಕ್ಕೆ, ಇಡೀ ದೇಶಕ್ಕೆ ಖಂಡಿತವಾಗಿಯೂ. ಹಾಗೆಯೇ ಬಹಳ ಪ್ರಮುಖವಾದ ಎಲ್ಲ ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ಲಸಿಕೆಗಳನ್ನೊಂದು ಉತ್ಪಾದನೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದ ಅಂಗಸಂಸ್ಥೆ ಆಗಿರ್ತಕ್ಕಂಥ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯವರು ಯಶಸ್ವಿಯಾಗಿ ತಯಾರಿಸಿ ಇಡೀ ದೇಶಾದ್ಯಂತ ಕೊಡ್ತಾ ಇದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಾನುವಾರುಗಳ ಒಂದು ಅನುಕೂಲಕ್ಕನುಗುಣವಾಗಿ, ಎಲ್ಲ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಭಾರತ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಆರ್ಥಿಕ ಒಂದು ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ವೇಳಾಪಟ್ಟಿ ಮುಖಾಂತರ ಅನುಷ್ಠಾನ ಮಾಡ್ತೇವೆ. ನಾನು ಕುರಿ ಮತ್ತು ಮೇಕೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ರೋಗಗಳ ಬಗ್ಗೆ ಹೇಳ್ತೇನೆ. ನೆರಡಿ ರೋಗ ಅಥವಾ ಆಂಥ್ರಾಕ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಅಂದರೆ ಇತರೆ ದನ ಎಮ್ಮೆ ಜೊತೆಯಲ್ಲಿ ಲಸಿಕೆ ನೀಡಲಿಕ್ಕೆ ಇದನ್ನು ಜನವರಿ ತಿಂಗಳಿನಲ್ಲಿ ನಾವು ಮಾಡ್ತಕ್ಕಂಥದ್ದಿದೆ. ಇದು ಎಲ್ಲಿ ಮಾಡ್ತೇವೆ ಅಂತಂದರೆ ಎಲ್ಲಿ ರೋಗ ಪ್ರಕರಣಗಳು ವರದಿಯಾಗಿರ್ತದೆ ಅದಕ್ಕೆ ಎಂಡೆಮಿಕ್ ಏರಿಯಾ ಅಂತ ಹೇಳ್ತೇವೆ. ಆ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಮಾಡ್ಲಿಕ್ಕಂದ್ರೆ ಅಂತ ಕ್ಲಸ್ಟರ್ ವಿಲೇಜಸ್ ಅಲ್ಲಿ ಮಾತ್ರ ಮಾಡ್ತಕ್ಕ. ಹಾಗೆ ಈಗ ಪಿ ಪಿ ಆರ್ ನಾವು ಮಾತಾಡಿದ್ವಿ, ಹಿರೇಬೇನೆ ಅಂತೇಳಿ, ಇದಕ್ಕೆ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ಇದು ಎಲ್ಲ ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ ಈ ಮುಂಚೆ ಲಸಿಕೆ ಮಾಡದೇ ಇರತಕ್ಕಂಥ ಹೊಸದಾಗಿ ಜನಿಸಿರ್ತಕ್ಕಂಥ ಕುರಿ ಆಡುಗಳಿಗೆ ಮಾಡ್ತಕ್ಕಂಥದ್ದು ಗುರಿ ಇಟ್ಕೊಂಡಿದ್ದೇವೆ. ಇದಕ್ಕೆ ಶೇಕಡ 30-100 ಪ್ರಮಾಣದ ಕುರಿ ಮೇಕೆಗಳನ್ನು ಈ ಒಂದು ಲಸಿಕೆ ವ್ಯಾಪ್ತಿನಲ್ಲಿ ಒಳಪಡಿಸಲಿಕ್ಕೆ ಬೇಕಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಮತ್ತು ಮೂಲ ಸೌಲಭ್ಯಗಳನ್ನು ಇಲಾಖೆ ಹೊಂದಿರತಕ್ಕಂಥ. ಈ ಪಿ ಪಿ ಆರ್ಗೆ ವರ್ಷದಲ್ಲಿ 2 ಲಸಿಕೆಯನ್ನು ಹಾಕ್ತಕ್ಕಂಥದ್ದು, ಮೊದಲನೇ ಸುತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡಿದರೆ 6 ತರುವಾಯ ಎರಡನೇ ಸುತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಾಡ್ತಕ್ಕಂಥದ್ದು. ಹಾಗೆ ಗಳಲ್ಲೇ ರೋಗ ಕುರಿ ಮತ್ತು ಮೇಕೆಗಳು ಅಂದರೆ ದನ ಎಮ್ಮೆ ಜೊತೆಗೆ ಕುರಿ ಮೇಕೆಗಳಲ್ಲೂ ಕಂಡುಬರತಕ್ಕಂಥ ಬ್ಯಾಕ್ಟೀರಿಯಲ್ ರೋಗ ಏನಿದೆ, ಗಳಲ್ಲೇ ರೋಗ ಅಥವಾ ಗಂಟಲು ಬೇನೆ ಅಥವಾ ಹೆಮರೇಜಿಕ್ ಸೆಪ್ಟಿಸಿಮಿ ಅಂತವೆ, ಇದನ್ನು ಕೂಡ 2 ಲಸಿಕೆಯನ್ನು ಹಾಕ್ತಕ್ಕಂಥ ಒಂದು ವೇಳಾಪಟ್ಟಿ ಇದೆ. ಅದು ಒಂದನೇ ಸುತ್ತು ಮೇ ಮತ್ತು ಜೂನ್ ತಿಂಗಳಲ್ಲಿ ಇದ್ರೆ ಎರಡನೇ ಸುತ್ತು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿದೆ. ಇದು ಕೂಡ ಯಾವ ರೋಗ ಪ್ರಕರಣಗಳು ವರದಿಯಾಗಿರ್ತದೆ ಆ ಎಂಡೆಮಿಕ್ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕ್ಲಸ್ಟರ್ ವಿಲೇಜು ಅಥವಾ ಗುಂಪು ಗ್ರಾಮಗಳೇನಿದೆ ಅಲ್ಲಿ ಲಸಿಕೆಯನ್ನು ನೀಡ್ತಕ್ಕಂಥ ಒಂದು ಅವಕಾಶ ಇದೆ. ಹಾಗೆ ಈಟಿ ಅಥವಾ ಕರುಳು ಬೇನೆ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ಎಲ್ಲ ಕುರಿ ಮತ್ತು ಮೇಕೆಗಳು ಎಲ್ಲ ಗ್ರಾಮಗಳಲ್ಲಿ, ಈ ಪಿ ಪಿ ಆರ್ ಮತ್ತು ಕರುಳು ಬೇನೆ ಇದೆ, ಇದನ್ನು ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ಕುರಿ ಮೇಕೆಗಳಿಗೆ ನೀಡ್ತಕ್ಕಂಥದ್ದು. ಈ ಕರುಳು ಬೇನೆಗೆ ಜೂನ್ ತಿಂಗಳಿನಲ್ಲಿ 1 ಸುತ್ತು, ಹಾಗೆ 2 ಸುತ್ತು 6 ತರುವಾಯ ಡಿಸೆಂಬರ್ ತಿಂಗಳಲ್ಲಿ. ಇದು ಪ್ರಮುಖವಾಗಿ ಇರ್ತಕ್ಕಂಥ ಎಲ್ಲ ವಯಸ್ಕ ಮತ್ತು ಇದು ಗರ್ಭಸ್ಥರಾಸ ಇದಿದ್ರೆ ಆ ಸಂದರ್ಭ ನೋಡಿಕೊಂಡು ಮುಂದೆ ಮಾಡಲಿಕ್ಕೆ ಅವಕಾಶ ಇದೆ. ನಂತರ ನವಜಾತ ಕುರಿಗಳು ಅಥವಾ ಹೊಸದಾಗಿ ಖರೀದಿ ಮಾಡಿ ತಂದಿರ್ತಕ್ಕಂಥದ್ದು ಇವೆಲ್ಲದನ್ನು ಒಳಗೊಂಡಂತೆ ಲಸಿಕಾ ಕಾರ್ಯಕ್ರಮ ಮಾಡ್ತಾ ಇರ್ತವೆ. ಅದ್ರ ಜೊತೆಗೆ ವಿಶೇಷವಾಗಿ ಕಾಲುಬಾಯಿ ರೋಗ ಏನಿದೆ ಅದನ್ನು ಕೂಡ ಈ ಒಂದು ಕುರಿ ಮೇಕೆಗೆ ಬರೋದಿಲ್ಲ, ಆದರೆ ಅದನ್ನು ಕೂಡ ವಿಶೇಷವಾದ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಅಳವಡಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ. ಮುಖ್ಯವಾಗಿ ಜಂತುನಾಶಕ ಔಷಧಿಗಳನ್ನು ಕೊಡಿಸುವಂತ ಕಾರ್ಯಕ್ರಮವನ್ನು ಕೂಡ ಇರುತ್ತೆ. ಹೌದೌದು, ಪ್ರತಿ 3-4 ತಿಂಗಳಿಗೊಮ್ಮೆ ಈ ಜಂತುನಾಶಕ ಔಷಧಿನ ಕೊಡಿಸ್ತಕ್ಕಂಥದ್ದು. ಹಾಗೆ ಲಸಿಕೆ ಹಾಕ್ಲಿಕ್ಕಿಂತ ಮುಂಚೆ ಕೂಡ ಇಲಾಖೆಯ ಒಂದು ಆರ್ಥಿಕ ಮತ್ತು ಇದ್ರ ಬೆಂಬಲದ ಜೊತೆಯಲ್ಲಿ ಅಥವಾ ಹಾಗೆ ನಮ್ಮ ಬೇರೆ ಬೇರೆ ಸಂಸ್ಥೆಗಳು ಏನಿದೆ, ಸ್ವಯಂ ಸೇವಿ ಸಂಸ್ಥೆಗಳು, ಗ್ರಾಮ ಪಂಚಾಯತ್ಗಳು, ಅವರೆಲ್ಲರ ನೆರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡು ಇಂಥ ಒಂದು ಶಿಬಿರಗಳ ಮುಖಾಂತರ ಈ ಜಂತುನಾಶಕವನ್ನು ನೀಡ್ತಕ್ಕಂಥದ್ದು, ಹಾಗೆ ತರುವಾಯ ಲಸಿಕೆಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದೆ. ರೈತ ಬಾಂಧವರೇ, ತಮಗೆ ಈ ಒಂದು ಕುರಿ ಮತ್ತು ಮೇಕೆಗಳ ಒಂದು ರೋಗಗಳ ಬಗ್ಗೆ, ಅವುಗಳ ನಿಯಂತ್ರಣದ ಬಗ್ಗೆ ಮತ್ತು ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಈ ಲಸಿಕೆ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ವಿ ಹಲಗಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-83-73-532. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-83-73-532. ತುಂಬ ಸಂತೋಷ ಡಾಕ್ಟರ್ ಹಾಲಗಪ್ಪ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕುರಿ ಮತ್ತು ಮೇಕೆಗಳಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕುರಿ ಮತ್ತು ಮೇಕೆಗಳಿಗೆ ತಗುಲುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಈ ವಿಷಯವಾಗಿ ಪಶುವೈದ್ಯಕೀಯ ತಜ್ಞರಾದ ಡಾಕ್ಟರ್ ಕೆ ವಿ ಹಲಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಪಿ ಎಂ ಜಗದೀಶ್. ಇನ್ನು ನಾಳೆ ಸಂಜೆ 5:30 ಕೃಷಿರಂಗದಲ್ಲಿ ಬಿತ್ತನೆ ಬೀಜ ಪರೀಕ್ಷೆ ಮತ್ತು ಸಂಗ್ರಹಣೆ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ತಾಂತ್ರಿಕತೆ ತಜ್ಞರಾದ ಡಾಕ್ಟರ್ ಕೆಜೆ ಸೌಮ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242 8700 01 4242. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:05. ಆತ್ಮೀಯ ಶ್ರೋತೃಗಳೇ, ನಮ್ಮ ನಿಲಯದ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ಬಿಎಸ್ ಸೋಮಶೇಖರ್ ಅವರಿಂದ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 7:02 ಜಾಲಿ ರೈಡ್ ಎಫ್ಎಂ ರೇನ್ಬೋ ಸಹ ಪ್ರಸಾರದಲ್ಲಿ, 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, 9:05 ಯುವವಾಣಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಂಎ ಸ್ನಾತಕೋತ್ತರ ಪದವಿಯಲ್ಲಿ 12 ಚಿನ್ನದ ಪದಕ ಪಡೆದು ಮೊದಲ ರ್ಯಾಂಕ್ ಗಳಿಸಿದ ರಾಯಚೂರಿನ ವಿದ್ಯಾರ್ಥಿನಿ ಪೂರ್ಣಿಮಾ ಎಲ್ ಗಾಣದಾಳ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವೆಂಕಟೇಶ್ ಹೂಗಾರ್. ನಂತರ ನಾಗರಾಜ್ ಪೂಜಾರ್ ಅವರಿಂದ ಸ್ವರಚಿತ ಕವನಗಳ ವಾಚನ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರಾತ್ರಿ 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರು ವಾದನ ಆಲಿಸಬಹುದು. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ರಾತ್ರಿ 11:00 ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:05 ಚಿಂತನ, ರಾಘವೇಂದ್ರ ಪಾಟೀಲ್ ಅವರಿಂದ ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ. 6:45 ಹೆಲ್ತ್ ಸೂತ್ರ, ಡಾಕ್ಟರ್ ರಾಜೀವ್ ಮೊಗೇರಾ ಅವರಿಂದ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ